ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಎಸ್ ಲತಾ ಮೇಡಮ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಈ ಒಂದು ಮಲ್ಲಿಗೆ ಹೂವಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಇವತ್ತು ಮಲ್ಲಿಗೆ ಹೂವಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಒಂದು ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆಯ ವ್ಯಾಪ್ತಿಯ ಭಾಗದಲ್ಲಿ ಯಾವ ತರಹದ ತಳಿಯ ಮಲ್ಲಿಗೆ ಹೂವನ್ನ ಬೆಳೀಲಿಕ್ಕೆ ಅವಕಾಶ ಇದೆ? ಸರ್, ನಾನಿವತ್ತು ಯಾಕೆ ಮಲ್ಲಿಗೆ ಹೂವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿನ ಸುತ್ತಮುತ್ತ ಪ್ರದೇಶಗಳಲ್ಲಿ ನಾನು ಭೇಟಿ ಕೊಟ್ಟಾಗ ತಿಳಿದಿದ್ದಂತದ್ದು, ಸೇವಂತಿಗೆಯ ನಂತರ ಒಂದು ಮುಖ್ಯವಾದ ಬೆಳೆ ಅಂದ್ರೆ ಅದು ಮಲ್ಲಿಗೆ. ಇಲ್ಲಿ ರೈತರನ್ನ ಕಾಪಾಡ್ಕೊಂಡು ಬಂದಿರೋದು ಮಲ್ಲಿಗೆ ಸರ್. ಎಷ್ಟೋ ಈಗ ಜೆಜಿ ಹಳ್ಳಿ ಇರ್ಬೋದು, ಈಗ ಸುತ್ತಮುತ್ತ ಹಳ್ಳಿಗಳಲ್ಲಿ ನಾನು ತುಂಬಾ ಕಡೆ ನೋಡ್ಕೊಂಡ್ ಬಂದೆ, ದುಂಡು ಮಲ್ಲಿಗೆ ಆಗಿರ್ಬೋದು, ಜಾಜಿ ಮಲ್ಲಿಗೆ ಆಗಿರ್ಬೋದು, ಇದನ್ನೆಲ್ಲ ಹೆಚ್ಚಾಗಿ ಬೆಳೀತಾ ಇದಾರೆ. ಇವತ್ತಿನ ಕಾಲದಲ್ಲಿ ಈ ಮಲ್ಲಿಗೆ ಹೂವನ್ನ ನಮಗೆ ಪ್ರತಿಯೊಂದು ಫಂಕ್ಷನ್ಗೂ ಬೇಕೇ ಬೇಕು. ಈಗ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಮತ್ತೆ ಯಾವುದೇ ಹಬ್ಬ ಹರಿದಿನಗಳಾಗಿರ್ಬೋದು, ಅದರಲ್ಲೆಲ್ಲ ಹಾರಗಳಿಗೆ, ತುರಾಯಿಗಳಿಗೆ, ಎಲ್ಲದಕ್ಕೂ ನಾವು ಹೆಚ್ಚಾಗಿ ಮಲ್ಲಿಗೆ ಹೂವನ್ನ ಪ್ರಿಫರ್ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲದೆ ಈ ಮಲ್ಲಿಗೆ ಹೂಗಳಿಂದ ನಾವು ಸೌಗಂಧ ದ್ರವ್ಯವನ್ನು ಸಹ ತಯಾರು ಮಾಡ್ತಾ ಇದೆ. ಇದೆಲ್ಲ ಉಪಯೋಗಗಳನ್ನ ನೋಡಿದ ನಂತರ ನನಗೆ ಮಲ್ಲಿಗೆ ಹೂವಿನ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು ಸರ್. ಅದಲ್ಲದೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್, ಜಿಐ ಟ್ಯಾಗ್ ಅಂತ ಏನ್ ಹೇಳ್ತೀವಲ್ಲ, ಈಗ ಧಾರವಾಡ ಅಂದ ತಕ್ಷಣ ಪೇಡ, ದಾವಣಗೆರೆ ಅಂದ ತಕ್ಷಣ ಬೆಣ್ಣೆ ದೋಸೆ, ಈ ತರ ನಮಗೆ ನೆನಪಾದಾಗ ಈ ಮಲ್ಲಿಗೆ ಅಂದ ತಕ್ಷಣ ಮೈಸೂರು ಮಲ್ಲಿಗೆ ಆಗಿರ್ಬೋದು, ಉಡುಪಿ ಮಲ್ಲಿಗೆ ಆಗಿರ್ಬೋದು, ಮತ್ತೆ ಹೂವಿನ ಹಡಗಲಿ ಅಂತ ಏನ್ ಕರಿತೀವಿ, ವಿಜಯಪುರದ ಹೂವಿನ ಹಡಗಲಿ, ಅದು ಹಡಗಲಿ ಮಲ್ಲಿಗೆ ಆಗಿರ್ಬೋದು. ಈ ಮಲ್ಲಿಗೆ ಹೂಗಳೆಲ್ಲ ಆ ಊರಿಂದ ಫೇಮಸ್ ಆಗಿದ್ದಾವೆ, ಊರಿನ ಹೆಸರಲ್ಲಿ ಈ ಮಲ್ಲಿಗೆಗಳು ಫೇಮಸ್ ಆಗಿದ್ದಾವೆ. ಅಂದ್ರೆ ಆ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಆ ಪರ್ಟಿಕ್ಯುಲರ್ ವೆರೈಟಿಗಳು ತುಂಬಾ ಫೇಮಸ್ ಆಗಿದಾವೆ ಅಂತಾನೆ ಹೇಳ್ಬೋದು ಸರ್. ಅಂದ್ರೆ ಆ ಭಾಗದಲ್ಲಿ ಆ ತರ ತಳಿಗಳು ಹೆಚ್ಚಾಗಿ ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು ಸರ್. ಇನ್ನೊಂದು ಮಧುರೈ ಮಲ್ಲಿಗೆ ಅಂತ ಬರುತ್ತೆ, ತಮಿಳುನಾಡಿನ ಮಧುರೈಯಲ್ಲಿ ಬೆಳೀತಕ್ಕಂತ ಮಲ್ಲಿಗೆ, ಅದು ಮಧುರೈ ಮಲ್ಲಿಗೆ. ಸೊ ಆ ಮಧುರೈಯನ್ನ ನಾವು ಸಿಟಿ ಆಫ್ ಜಾಸ್ಮಿನ್ ಅಂತಾನೆ ಕರಿತೀವಿ. ಅಂದ್ರೆ ಮಲ್ಲಿಗೆ ಹೂವಿನ ಒಂದು ಪ್ರದೇಶ ಅಂತಾನೆ ನಾವು ಮಧುರೈನ ಕರಿತಾ ಇದೀವಿ ಸರ್. ಅಂದ್ರೆ ಅಲ್ಲಿ ಹೆಚ್ಚಾಗಿ ಆ ಮಧುರೈ ಮಲ್ಲಿಗೆನ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಹೀಗಾಗಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಇರ್ತಕ್ಕಂತ ಒಂದು ಹೂವು ಅಂತಾನೆ ನಾವು ಹೇಳ್ಬೋದು ಸರ್. ಬೇರೆ ಎಲ್ಲಾ ಹೂವುಗಳಿಗಿಂತ ಈ ಹೂವು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ನಾನು ಎಷ್ಟೋ ಸರಿ ಕೆಲವೊಂದು ಕಟ್ ಫ್ಲವರ್ಸ್ ಅಥವಾ ಕತ್ತರಿಸಿದ ಹೂಗಳ ಬಗ್ಗೆ ಮಾತಾಡಿದ್ದೀನಿ, ಆದರೆ ನಮ್ಮ ದೇಶದಲ್ಲಿ ನಾವು ಹೆಚ್ಚಾಗಿ ಈ ಬಿಡು ಹೂಗಳಿಗೆ ಇಂಪಾರ್ಟೆನ್ಸ್ ನ ಕೊಡ್ತೀವಿ. ಈ ಕತ್ತರಿಸಿದ ಹೂಗಳು ಹೆಚ್ಚಾಗಿ ವಿದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಆದ್ರೆ ನಾವು ಇಲ್ಲಿ ಲೋಕಲ್ ಮಾರ್ಕೆಟ್ ಅಲ್ಲಿ ನಾವು ಹೆಚ್ಚಾಗಿ ಯೂಸ್ ಮಾಡೋದು ಇಂಥ ಬಿಡಿ ಹೂಗಳು. ಅದರಲ್ಲೂ ಮಲ್ಲಿಗೆಗೆ ನಾವು ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಂತಾನೆ ಹೇಳ್ಬೋದು ಸರ್. ಈಗ ಮಲ್ಲಿಗೆ ಕೃಷಿಯನ್ನ ಮಾಡಬೇಕಾದ್ರೆ ಒಳ್ಳೆಯ ಒಂದು ಸುಧಾರಿತ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡಾಗ ಒಳ್ಳೆಯ ಒಂದು ಹೂವಿನಲ್ಲಿ ಇಳುವರಿ ಪಡಿಬಹುದು, ಒಳ್ಳೆಯ ಒಂದು ಇಳುವರಿ ಬಂದಾಗ ಒಳ್ಳೆಯ ಒಂದು ಆದಾಯವನ್ನ ನಮ್ಮ ರೈತರು ಕಾಣಬಹುದು. ಅಂದ್ರೆ ಈ ನಿಟ್ಟಿನಲ್ಲಿ ಯಾವುದೇ ತಳಿಯ ಮಲ್ಲಿಗೆಯ ಒಂದು ಸಸಿ ನಾಟಿಕಿನ ಮುಂಚಿತವಾಗಿ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡಿಕೊಂಡು ಯಾವ ರೀತಿ ಅಲ್ಲಿ ಫಲವತ್ತತೆ ಮಾಡಬೇಕು ಅಂತ ಹೇಳ್ತೀರಾ, ಇದ್ರ ಬಗ್ಗೆ ಹೇಳಿ. ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಸರ್, ಮೊದಲನೇದಾಗಿ ಒಂದು 2-3 ಬಾರಿ ಉಳುಮೆ ಮಾಡ್ಬೇಕು. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಒಂದು ಹದ ನೋಡ್ಕೊಂಡು ನಾವು ಉಳುಗೆ ಮಾಡಿ ಒಂದು ತಿಂಗಳವರೆಗೂ ನಾವು ಈ ಬಿಸಿಲಿನ ಶಾಖಕ್ಕೆ ಭೂಮಿನ ಬಿಡಬೇಕು. ಯಾಕೆ ಅಂದ್ರೆ ಪ್ರತಿಯೊಂದು ಮಣ್ಣಿನಲ್ಲೂ ಕೆಲವೊಂದು ಕ್ರಿಮಿ ಕೀಟಗಳಿರ್ತದೆ, ಮತ್ತೆ ಕಳೆ ಇರುತ್ತೆ, ಅದರ ನಿಯಂತ್ರಣಕ್ಕೋಸ್ಕರ ನಾವು 1 ಬಿಡಬೇಕು. ಆ ನಂತರ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈಗ ಮಲ್ಲಿಗೆ ಅಂತಂದ್ರೆ ಅದು ಬೃಹದಾಕಾರವಾಗಿ ಬೆಳೀತದೆ, ಬೃಹದಾಕಾರವಾಗಿ ಬೆಳೆಯೋದ್ರಿಂದ ಅದಕ್ಕೆ ಅಂತರ ನಮಗೆ ಜಾಸ್ತಿ ಬೇಕಾಗುತ್ತೆ. ಮೊದಲೇ ಹೇಳದಾಗೆ ಈ ಮಲ್ಲಿಗೆಯಲ್ಲಿ ವಿಧ ವಿಧವಾದ ತಳಿಗಳಿದೆ. ಯಾವ್ಯಾವ ತಳಿಗಳು ಅಂತಂದ್ರೆ, ಜಾಜಿ ಮಲ್ಲಿಗೆ ಬರುತ್ತೆ, ದುಂಡು ಮಲ್ಲಿಗೆ ಬರುತ್ತೆ, ವಸಂತ ಮಲ್ಲಿಗೆ ಬರುತ್ತೆ, ಮತ್ತೆ ನಾವು ಮಾಮೂಲಿಯಾಗಿ ಬೆಳೀತಕ್ಕಂತ ಕಾಕಡ ಬರುತ್ತೆ, ಇನ್ನೊಂದು ಉಡುಪಿ ಮಲ್ಲಿಗೆ ಬರುತ್ತೆ. ಈ ತರ ವಿಧ ವಿಧವಾದ ತಳಿಗಳಿದಾವೆ ಅಂತಾನೆ ಹೇಳ್ಬೋದು. ಈಗ ನಮ್ಮ ಚಿತ್ರದುರ್ಗದಲ್ಲಿ ದುಂಡು ಮಲ್ಲಿಗೆ, ಜಾಜಿ ಮಲ್ಲಿಗೆನ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸರ್. ಈಗ ನಾವು ಗಿಡಗಳನ್ನ ನೆಡಬೇಕಾದ್ರೆ ಒಂದೊಂದು ತಳಿಗಳಿಗೆ ಒಂದೊಂದು ರೀತಿಯ ಅಂತರವನ್ನ ಕೊಡ್ಬೇಕಾಗತ್ತೆ. ಅಂದ್ರೆ ಈಗ ಕಾಕಡ, ನಾವು ಕಾಕಡನ ಬೆಳೀತಾ ಇದೀವಿ ಅಂತಂದ್ರೆ ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಿಗೆ 1.2 ಮೀಟರ್ ಅಂತರನ ಕೊಡಬೇಕಾಗುತ್ತೆ. ಅದೇ ನಾವು ದುಂಡು ಮಲ್ಲಿಗೆ ಬೆಳೀತಾ ಇದೀವಿ ಅಥವಾ ವಸಂತ ಮಲ್ಲಿಗೆ ಬೆಳೀತಾ ಇದೀವಿ ಅಥವಾ ಉಡುಪಿ ಮಲ್ಲಿಗೆ ಬೆಳೀತಾ ಇದೀವಿ ಅಂತಂದ್ರೆ 1.5 ಮೀಟರ್ ಇಂದ 1.5 ಮೀಟರ್ ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಅಂತರವನ್ನ ಕೊಡ್ಬೇಕಾಗತ್ತೆ. ಅಥವಾ ನಾವು ಜಾಜಿ ಮಲ್ಲಿಗೆ ಬೆಳೀತಾ ಇದೀವಿ ಅಂದ್ರೆ, ಜಾಜಿ ಮಲ್ಲಿಗೆ ಈ ದುಂಡು ಮಲ್ಲಿಗೆ ಕಾಕಡಕ್ಕೆ ಹೋಲಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಬೆಳೆಯುತ್ತೆ, ಇನ್ನೂ ಬೃಹದಾಕಾರವಾಗಿ ಬೆಳೆಯುತ್ತೆ. ಹಂಗಾಗಿ ಅಂತರವನ್ನ ಹೆಚ್ಚಾಗಿ ಕೊಡಬೇಕು. 2 ಮೀಟರ್ ಮತ್ತು 1.5 ಮೀಟರ್ ಅಂತರದಲ್ಲಿ ನಾವು ಗಿಡಗಳನ್ನ ನಾಟಿ ಮಾಡಬೇಕಾಗುತ್ತೆ. ಆಮೇಲೆ ನಾಟಿ ಮಾಡಿದ ನಂತರ ಅದಕ್ಕೆ ಬೇಕಾದಂತ ಗೊಬ್ಬರಗಳನ್ನು ನಾವು ಕೊಡಬೇಕು. ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ. ಅಂದ್ರೆ ನಾಟಿಗಿನ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರ ಭೂಮಿಗೆ ಸೇರಿಸಬೇಕು. ಹಾ ಸರ್, ಭೂಮಿಯ ಜೊತೆ ನಾವು ಸೇರಿಸಬೇಕು. ಯಾಕೆಂದ್ರೆ ನಾವು ಅದನ್ನ ಗುಂಡಿ ತೆಗೆದು ನಾಟಿ ಮಾಡ್ತೀವಿ, ಯಾಕೆಂದ್ರೆ ದೊಡ್ಡದಾಗಿ ಬೆಳೆಯುತ್ತೆ ಗಿಡಗಳು. ಹಂಗಾಗಿ ಗುಂಡಿ ತೆಗೆದು ನಾವು ನಾಟಿ ಮಾಡ್ತೀವಿ. ಆ ಗುಂಡಿಗೆ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮೇಲ್ ಮಣ್ಣು ಅಂತ ಏನ್ ಕರಿತೀವಿ, ಅಂದ್ರೆ ಹೊರಗಡೆಯಿಂದ ತಂದ ಮೇಲ್ ಮಣ್ಣು, ಅದರಲ್ಲಿ ಫಲವತ್ತತೆ ಜಾಸ್ತಿ ಇರುತ್ತೆ ಸರ್. ಆ ಮೇಲ್ ಮಣ್ಣು ಮತ್ತೆ ಕೊಟ್ಟಿಗೆ ಗೊಬ್ಬರ ಇವೆರಡನ್ನು ನಾವು ಮಿಕ್ಸ್ ಮಾಡಿ ಗುಂಡಿಯ ಜೊತೆ ಹಾಕಬೇಕಾಗತ್ತೆ. ಈಗ ಯಾವುದೇ ತಳಿಯ ಮಲ್ಲಿಗೆ ಒಂದು ಸಸಿಯನ್ನ ನಾಟಿ ಮಾಡಬೇಕು ಅಂತಂದ್ರೆ, ಈಗ ಗುಂಡಿ ಅಂತಂದ್ರೆ ಎಷ್ಟು ಆಳವಾಗಿ ತೆಗಿಬೇಕಾಗುತ್ತೆ? ಅದು ತಳಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಾವು ಮೇನ್ ಆಗಿ ನಾವು ಅಟ್ಲೀಸ್ಟ್ ಕಡಿಮೆ ಅಂತಂದ್ರು 1 ಅಡಿ, ಇನ್ನು ಬೃಹದಾಕಾರವಾಗಿ ಬೆಳೀತವೆ ಅಂದ್ರೆ 2 ಅಡಿಯವರೆಗೆ ಅಗಲ, ಉದ್ದ ಮತ್ತೆ ಆಳ, ಅದನ್ನ ನೋಡಿಕೊಂಡು ನಾವು ಗುಂಡಿಯನ್ನ ತೆಗೆದು ಅದರ ಅರ್ಧ ಭಾಗವನ್ನ ಮಣ್ಣಿನಿಂದ ಮುಚ್ಚಬೇಕು ಸರ್. ಲೂಸ್ ಸಾಯಿಲ್ ಅಂದ್ರೆ ಪರ್ಟಿಕ್ಯುಲರ್ ರೀಜನ್, ಬೇರುಗಳು ಆಳವಾಗಿ ಬಿಡೋದಕ್ಕೋಸ್ಕರ ಅರ್ಧ ಭಾಗ ಗುಂಡಿಯನ್ನ ನಾವು ಮಣ್ಣಿನಿಂದ ಮುಚ್ಚಬೇಕು. ಆ ನಂತರ ಗಿಡವನ್ನ ನಾಟಿ ಮಾಡಿದ ಮೇಲೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಮೇಲ್ಮಣ್ಣು ಇವೆರಡನ್ನು ಮಿಕ್ಸ್ ಮಾಡಿ ನಾವು ಗಿಡಗಳನ್ನ ಹಾಕಿ ನಾಟಿ ಮಾಡಬೇಕು ಅಂತಾನೆ ಹೇಳ್ಬೋದು. ಅಂದ್ರೆ ಗುಂಡಿಗೆ ತುಂಬಬೇಕು ಅಂತ ಹೇಳಿ. ಹೌದು, ಗುಂಡಿಗೆ ತುಂಬಬೇಕು. ಈಗ ಸಸಿಗಳೇನಾದ್ರೂ ಈಗ ಕೆಲವು ಕಡೆ ಎಲ್ಲ ಜೀವಾಮೃತ ಮಾಡಿ ಅದರಲ್ಲಿ ಅದ್ದಿ ಮತ್ತೆ ನಾಟಿ ಮಾಡುವಂತ ಕೇಳಿದ್ದೇವೆ. ಬೀಜೋಪಚಾರ ಅಂತ ಏನು ಬರೋದಿಲ್ಲ. ನಾವು ಗಿಡಗಳನ್ನ ಇನ್ನು ಉತ್ಪಾದನೆ ಮಾಡಬೇಕು ಅಥವಾ ಸಸ್ಯೋತ್ಪಾದನೆ ಮಾಡಬೇಕು ಅಂತಂದ್ರೆ, ಈ ಗಿಡಗಳಲ್ಲಿ ಕಟ್ಟಿಂಗ್ಸ್ ಅಂತ ಮಾಡ್ತೀವಿ, ಅಂದ್ರೆ ಕಟ್ ಮಾಡ್ತೀವಿ, ಪ್ರೂನಿಂಗ್ ಮಾಡ್ತೀವಿ. ಆ ಪ್ರೂನಿಂಗ್ ಮಾಡಿದಾಗ ಬಂದಿರ್ತದಲ್ಲ ಪೋಷನ್, ಅದನ್ನ ನಾವು ಮತ್ತೆ ಸಸ್ಯಾಭಿವೃದ್ಧಿ ಮಾಡೋದಕ್ಕೆ ಯೂಸ್ ಮಾಡಬಹುದು. ಅಂತ ಕಟ್ಟಿಂಗ್ಸ್ ನ ನಾವು ತಗೊಂಡು ಏನ್ ಮಾಡ್ಬೇಕು, ಈಗ ರೂಟಿಂಗ್ ಹಾರ್ಮೋನ್ ಅಂತ ಬರುತ್ತೆ. ರೂಟಿಂಗ್ ಹಾರ್ಮೋನ್ ಅಂದ್ರೆ ಅದು ಇಂಡೋಲ್ ಬ್ಯೂಟೆರಿಕ್ ಆಸಿಡ್ ಅಂತ ಬರುತ್ತೆ ಸರ್. ಆ ತುದಿ ರೆಂಬೆಗಳನ್ನ ಆ ಇಂಡೋಲ್ ಬ್ಯೂಟೆರಿಕ್ ಆಸಿಡ್ ಅದನ್ನ ಎಷ್ಟು ಅಂದ್ರೆ 1000 ppm, ಅದು 4000 ppm ಅಲ್ಲಿ ಸೊಲ್ಯೂಷನ್ ನ ಮಾಡಿಕೊಂಡು ಆ ರೂಟಿಂಗ್ ಹಾರ್ಮೋನ್ ಅಲ್ಲಿ ಅದ್ದಿ ನಾವು ಪಾಕೆಟ್ಸ್ ಪಾಲಿ ಬ್ಯಾಗ್ಸ್ ಅಲ್ಲಿ ಹಾಕೋಬೇಕಾಗತ್ತೆ. ಅಂದ್ರೆ ಪಾಕೆಟ್ ನಲ್ಲಿ ಸಸಿ ಮಾಡ್ಬೇಕು, ಪಾಕೆಟ್ ಅಲ್ಲಿ ಸಸಿ ಮಾಡ್ಕೋಬೇಕು. ಇದನ್ನು ಸಹ ಒಂದು ಬಿಸ್ನೆಸ್ ಆಗಿ ನಾವು ಮಾಡ್ಕೋಬಹುದು. ಈಗ ನಾವು ಹೊರಗಡೆಯಿಂದನೇ ಗಿಡ ತಂದು ನಾಟಿ ಮಾಡಿ ಬರೀ ಹೂವನ್ನೇ ಮಾರೋದ್ರ ಬದಲು ಸಸ್ಯಾಭಿವೃದ್ಧಿಯನ್ನು ಮಾಡಿ ಅದನ್ನು ಸಹ ಮಾರಿ ನಾವು ದುಡ್ಡನ್ನ ಗಳಿಸಬಹುದು ಅಂತ. ಅಂದ್ರೆ ಎಲ್ಲ ಒಂದ್ ಕಡೆ ನರ್ಸರಿ ಮಾಡಬಹುದು ಅಂತ. ನರ್ಸರಿ ಮಾಡಬಹುದು. ಈಗ ಮನೆ ಹತ್ರನೇ ಎಷ್ಟೋ ಜಾಗ ಇರುತ್ತೆ. ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ, ನಾವೆಲ್ಲರೂ ಅಡಿಕೆ ಮೊರೆ ಹೋಗ್ತಾ ಇದೀವಿ. ಹೌದು, ಅದನ್ನ ನಾವು ತಪ್ಪು ಅಂತಾನೆ ಹೇಳು. ಈಗ ಕೆಲವೊಂದು ಪ್ರದೇಶದಲ್ಲಿ ಮಲ್ಲಿಗೆನ ನಾವು ಹೆಚ್ಚಾಗಿ ಬೆಳೀತಾ ಇದೀವಿ ಅಂತಂದ್ರೆ, ಮಲ್ಲಿಗೆ ಹೂವಿನ ಜೊತೆಗೆ ಒಂದು ಸಣ್ಣದಾದ ನರ್ಸರಿಯನ್ನ ಮಾಡಿ ಅದರಿಂದ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡಿ ಅವುಗಳನ್ನು ಸಹ ನಾವು ಮಾರಬಹುದು ಅಂತಾನೆ ಹೇಳ್ಬಹುದು. ಇವತ್ ನೋಡಿ ಅಡಿಕೆ ಮಾಡ್ತಾ ಇರೋ ಏನು, ಬರೀ ಅಡಿಕೆನೆ ಮಾಡ್ತಾ ಇಲ್ಲ, ಅದ್ರ ಜೊತೆ ಸಸಿಗಳನ್ನ ಮಾಡ್ತಾ ಇದಾರೆ. ಯಾಕೆಂದ್ರೆ ಇವತ್ತು ಅಡಿಕೆಗೆ ಅಷ್ಟು ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಅನ್ನೋದಕ್ಕೋಸ್ಕರ ಬರೀ ಅಡಿಕೆ ಸಸಿಗಳನ್ನ ಮಾಡಿ ಮಾರ್ತಾರೆ. ನಾವು ಅದೇ ತರ ಯಾಕೆ ಮಲ್ಲಿಗೆ ಸಸಿಗಳನ್ನ ಮಾಡಬಾರದು ಅಂದ್ರೆ ಬೇಡಿಕೆ ಇರಬೇಕಲ್ಲ ಮೇಡಮ್. ಈಗ ಅಡಿಕೆ ಅಂತಂದ್ರೆ ಎಲ್ಲ ರೈತರು ಅಡಿಕೆ ಅಡಿಕೆ ಅಂತ ಹೇಳಿ ಸಾಕಷ್ಟು ಅಡಿಕೆ ಹಾಕಕ್ ಮುಂದೆ ಬರ್ತವೆ, ಸಸಿಗಳು ನಾವು ಖರ್ಚು ಮಾಡಬಹುದು. ಈಗ ಮಲ್ಲಿಗೆ ಹೂವಿನ ಒಂದು ಸಸಿಗಳನ್ನ ನಾವು ಆರೈದ್ರೆ ಈಗ ಅವು ರೈತರು ಮಾರಾಟ ಮಾಡ್ಲಿಕ್ಕೆ ಅವಕಾಶ ಎಲ್ಲಿರುತ್ತೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅದನ್ನ ಹೇಗೆ ನಾವು ಉಪಯೋಗ ಮಾಡ್ತಾ ಇದೀವಿ ಅನ್ನೋದು ರೈತರಿಗೆ ಗೊತ್ತಾಗ್ಬೇಕು. ಮುಂದೆ ಫ್ಯೂಚರ್ ಅಲ್ಲಿ ಬರೀ ಅಡಿಕೆನ ತಿನ್ನೋದಿಕ್ಕಾಗಲ್ಲ, ನಮಗೆ ರಾಗಿ ಬೇಕು, ಭತ್ತ ಬೇಕು, ಪ್ರತಿಯೊಂದು ಬೇಕಲ್ಲ. ಅದೇ ತರ ಇವತ್ ನಾವ್ ಯಾವ್ದೇ ಫಂಕ್ಷನ್ ಆದ್ರೂ ಬರೀ ಅಡಿಕೆಲೆ ಮಾಡ್ಬಿಡ್ತೀವ ಫಂಕ್ಷನ್ ನ, ಸಾಧ್ಯ ಇಲ್ಲ. ಹೂವು ತುರಾಯಿಗಳಿಲ್ದೆ ನಾವು ಮುಗ್ಸೋದೇ ಇಲ್ಲ. ಇವತ್ತು ಮನುಷ್ಯ ಹುಟ್ಟದಾಗಿಂದ ಆಗಿ ಸಾಯವರೆಗೂ ನಮಗೆ ಹೂ ಬೇಕೇ ಬೇಕು, ಒಳ್ಳೇದಕ್ಕೂ ಬೇಕು ಕೆಟ್ಟದಕ್ಕೂ ಬೇಕು. ಹಂಗಾಗಿ ಬಟ್ ನೀವ್ ಏನೇ ಅನ್ಬಹುದು, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೂವು ನಾವು ಫೇಮಸ್ ಅಂತಾನೆ ಹೇಳ್ಬಹುದು. ಇವತ್ ನೀವ್ ಎಲ್ಲೆಲ್ಲಿ ಪ್ರತಿ ರೋಡ್ ಅಲ್ಲಿ ನೋಡಿದ್ರು ಸೇವಂತಿಗೆ ಹೂ ಕಾಣಿಸ್ತಾನೆ ಇರುತ್ತೆ. ಬಟ್ ಒಳಗಡೆ ನಾವು ಹಳ್ಳಿಗಳಿಗೆ ಹೋದಾಗ ಸೇವಂತಿಗೆ ಹೂವಿನ ಜೊತೆ ಮಲ್ಲಿಗೆನೂ ಹೆಚ್ಚಾಗಿ ಬೆಳೀತಾ ಇದಾರೆ, ಮಲ್ಲಿಗೆ ಜೊತೆ ಕನಕಾಂಬರನು ಹೆಚ್ಚಾಗಿ ಬೆಳೀತಾ ಇದಾರೆ. ಅದರಿಂದ ಲಾಭ ಮಾಡ್ಕೊಂಡಿರೋ ಎಷ್ಟೋ ರೈತರುಗಳು ಸಹ ನಮ್ಮಲ್ಲಿ ಇದಾರೆ. ಅವರನ್ನ ನೋಡಿ ನಾವು ಇನ್ಸ್ಪೈರ್ ಆಗ್ಬೇಕು ಅಂತಾನೆ ಹೇಳ್ತೀನಿ ಸರ್. ಈಗ ಹೇಳಿದ್ರೆ ನೀವು ಮಲ್ಲಿಗೆ ಹೂವನ್ನ ಹೆಚ್ಚು ಹೆಚ್ಚು ಬೆಳೆಯಲಿಕ್ಕೆ ರೈತರಿಗೆ ಸಾಕಷ್ಟು ನಾವು ಸಲಹೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರ, ಅಂದ್ರೆ ಎಲ್ಲೇ ಒಂದ್ ಕಡೆ ರೈತರು ನಮ್ಮಲ್ಲಿ ಬಂದಾಗ ಹೇಳುವಂತದ್ದು ಏನಪ್ಪಾ ಅಂತಂದ್ರೆ, ಈಗ ಸೇವಂತಿಗೆ ಅಂತಂದ್ರೆ ನಾನಾ ತಳಿಗಳು ಇದ್ದಾವೆ, ಅದರಲ್ಲಿ ವರ್ಷದ ಎಲ್ಲಾ ಕಾಲದಲ್ಲೂ ನಾವು ಹೂವನ್ನ ಅದರಿಂದ ಪಡಿಬಹುದು, ಆದಾಯವನ್ನ ಗಳಿಸಬಹುದು, ಅವಾಗ ನಾವು ಆರ್ಥಿಕವಾಗಿ ಮೇಲ್ಬರಕ್ ಸಾಧ್ಯ ಆಗುತ್ತೆ. ಈಗ ಮಲ್ಲಿಗೆ ಹೂವಿನ ಒಂದು ತಳಿಗಳು ಅಂತಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ನಮಗೆ ಹೂ ಕೊಡಲ್ಲ ಅನ್ನುವಂಥದ್ದು ಬಹಳಷ್ಟು ಜನರ ಮಾಹಿತಿ ಮೇಡಮ್. ಅಂತ ರೈತರಿಗೆ ಏನ್ ಹೇಳ್ತೀರಾ? ಇದು ತಪ್ಪು ಕಲ್ಪನೆ ಅಂತಾನೆ ಹೇಳ್ಬಹುದು ಸರ್. ಈಗ ನೀವು ಸೇವಂತಿಗೆ ಅನ್ನೋದಾದ್ರೆ ಪ್ರತಿ ಸರಿ ನಾಟಿ ಮಾಡಬೇಕಾದ್ರೂ ಹೊಸ ಸಸಿಗಳನ್ನ ತಂದು ನಾಟಿ ಮಾಡಿ ನೀವು ಹೂವನ್ನ ಬಿಡಿಸಬೇಕಾಗುತ್ತೆ, ಅಂದ್ರೆ ಅಲ್ಲಿ ಖರ್ಚು ಜಾಸ್ತಿ ಬರುತ್ತೆ. ಈಗ ಮಲ್ಲಿಗೆ ನೋಡಿ, ನೀವು ಒಂದು ಸರಿ ನಾಟಿ ಮಾಡಿದ್ರೆ ಮಿನಿಮಮ್ 30 ವರ್ಷದವರೆಗೂ ನೀವು ಇಳುವರಿನ ತಗೋಬಹುದು. ದೀರ್ಘಕಾಲದ ಒಂದು ಬೆಳೆ ಅಂತಾನೆ ಹೇಳ್ಬೋದು. ನೀವು ಒಂದು ಸರಿ ನಾಟಿ ಮಾಡ್ತೀರಾ ಅಷ್ಟೇ 30 ವರ್ಷದವರೆಗೂ ನೀವು ಇಳುವರಿನ ತಗೊಂತ ಹೋಗ್ಬೋದು. ಅದರಲ್ಲೂ ಅದನ್ನ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ 10 ವರ್ಷದವರೆಗೂ ನಮಗೆ ಹೆಚ್ಚಾಗಿ ಇಳುವರಿ ಬರುತ್ತೆ, ಆ ನಂತರ ನಮಗೆ ಇಳುವರಿ ಕಡಿಮೆ ಆಗಂತ ಚಾನ್ಸಸ್ ಕೂಡ ಇರುತ್ತೆ. ಆದರೆ ನಾವು ಅದನ್ನ ಹೇಗೆ ನಿರ್ವಹಣೆ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಸರ್. ನಾವು ನಿರ್ವಹಣೆಯನ್ನ ಚೆನ್ನಾಗಿ ಮಾಡಿದ್ರೆ 30 ವರ್ಷಗಳ ಕಾಲ ನಾವು ಮಲ್ಲಿಗೆಯಿಂದ ಇಳುವರಿಯನ್ನ ತಗೋಬಹುದು. ಈಗ ವರ್ಷದಲ್ಲಿ ನಾವು 2 ಸಾರಿ ಮಲ್ಲಿಗೆಯನ್ನ ಪ್ರೂನಿಂಗ್ ಮಾಡ್ತೀವಿ ಅಂತ ಹೇಳ್ಬೋದು ಸರ್. ಪ್ರೂನಿಂಗ್ ಮಾಡ್ಲೇಬೇಕಾಗುತ್ತೆ. ಯಾವುದೇ ತಳಿಯ ಮಲ್ಲಿಗೆಯ ಒಂದು ಬೆಳೆ ಆದ್ರೂ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಪ್ರೂನಿಂಗ್ ಯಾಕೆ ಮಾಡ್ಬೇಕು ಅಂತ ಹೇಳ್ತೀರಾ ಸರ್? ಈಗ ಪರ್ಟಿಕ್ಯುಲರ್ ಆಗಿ ಇಲ್ಲಿಯವರೆಗೂ ನಮಗೆ ಮಲ್ಲಿಗೆ ಹೂವು ಹೆಚ್ಚಾಗಿ ಬರ್ತಾ ಇರುತ್ತೆ. ಈಗ ಡಿಸೆಂಬರ್ ಅನ್ನೋದ್ರೊಳಗಡೆ ಆ ಸೀಸನ್ ಮುಗಿಯುತ್ತೆ ಸರ್. ಮುಗಿದಾಗ ನಾವು ಹಳೆ ರೆಂಬೆ ಕೊಂಬೆಗಳನ್ನೆಲ್ಲ ತೆಗೆದಾಗ ಏನಾಗುತ್ತೆ, ಮತ್ತೆ ಹೊಸ ಚಿಗುರು ಬರುತ್ತೆ, ಒಂಥರ ರಿಜುವಿನೇಷನ್ ಆದಂಗ ಆಗುತ್ತೆ ಪ್ಲಾಂಟ್ಸ್ ಎಲ್ಲ. ಮತ್ತೆ ನಮಗೆ ಹೆಚ್ಚಾಗಿ ಹೂವು ಬಿಡೋದಿಕ್ ಸ್ಟಾರ್ಟ್ ಆಗುತ್ತೆ, ನಮಗೆ ಇಳುವರಿನೂ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಪ್ರೂನಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಗಿಡಗಳು ಸುಮ್ಮನೆ ಉದ್ದಕ್ ಬೆಳೀತಾ ಹೋಗ್ತವೆ, ಮತ್ತೆ ನಮಗೆ ಹಾರ್ವೆಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಅಂದ್ರೆ ಏನು, ಹೂವನ್ನ ಕೀಳೋದು ಸಹ ನಮಗೆ ಕಷ್ಟ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ವರ್ಷದಲ್ಲಿ ನಾವು 2 ಬಾರಿ ಪ್ರೂನಿಂಗ್ ಮಾಡ್ಲೇಬೇಕು. ವರ್ಷದಲ್ಲಿ 2 ಬಾರಿ ಅಂತಂದ್ರೆ ಯಾವ ಕಾಲದಲ್ಲಿ ಮಾಡ್ಬೇಕು? ಆದಷ್ಟು ಸರ್ ನಮಗೀಗ ಡಿಸೆಂಬರ್ ಮತ್ತೆ ಜನವರಿ ಈ ಟೈಮಲ್ಲಿ ಒಂದ್ಸರಿ ಮಾಡ್ತೀವಿ, ಮತ್ತೆ ಮೇ ಜೂನ್ ಆ ಟೈಮಲ್ಲಿ ಒಂದ್ಸರಿ ಮಾಡ್ತೀವಿ. 2 ಟೈಮ್ ನಾವು ಪ್ರೂನಿಂಗ್ ಮಾಡ್ತೀವಿ. ಇದರಿಂದಾಗಿ ಏನಾಗುತ್ತೆ, ನಮಗೆ ಹೊಸ ಗಿಡನೆ ಬಂದಂಗ ಆಗುತ್ತೆ. ಅಂದ್ರೆ ಹೊಸದಾದ ರೆಂಬೆ ಕೊಂಬೆಗಳು ಬರ್ತದೆ, ಇಳುವರಿ ಜಾಸ್ತಿ ಆಗುತ್ತೆ, ಹೊಸ ಬೆಳೆ ಬಂದಂಗಾಗುತ್ತೆ. ನಮಗೆ ವರ್ಷ ಪೂರ್ತಿ ಹೂವು ಸಿಗ್ತಾ ಹೋಗುತ್ತೆ ಸರ್. ಈ ಮಲ್ಲಿಗೆ ಹೂವಿನ ಒಂದು ಬೆಳೆಯನ್ನ ಅಂದ್ರೆ ಎಂತಹ ಮಣ್ಣಿನಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದು ಅಂತ ಹೇಳ್ತೀರಾ? ನಮಗೆ ಮಣ್ಣು ಅಂತಂದ್ರೆ ಮರಳು ಮಿಶ್ರಿತ ಗೋಡು ಮಣ್ಣು ಅಂತ ಕರಿತೀವಿ, ಅಂದ್ರೆ ಸ್ಯಾಂಡಿ ಲೋಮ್. ಅಂದ್ರೆ ಹೆಚ್ಚಾಗಿ ಕೆಂಪು ಮಣ್ಣನ್ನೇ ಯೂಸ್ ಮಾಡ್ತೀವಿ ಸರ್. ಅದರಲ್ಲೂ ಗೋಡು ಮಣ್ಣಿನ ಭೂಮಿನ ಆಗಿರ್ಬೋದು, ಇದು ತುಂಬಾ ಸೂಕ್ತ ಅಂತಾನೆ ಹೇಳ್ಬೋದು. ಅದ್ರ ಮಣ್ಣಿನ ರಸಸಾರ ಬಂದು 5.5-6.5 ಇದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಕೆಲವೊಂದು ಈಗ ನಮ್ಮ ಬೊಬ್ಬೂರಲ್ಲಾದ್ರೆ ಏನಾಗುತ್ತೆ, ರಸಸಾರ ಹೆಚ್ಚಿದೆ ಅಂದ್ರೆ ಅದನ್ನ ಆಲ್ಕಲೈನ್ ಅಂತ ಕರಿತೀವಿ. ಅಂದ್ರೆ ರಸಸಾರ 8 ಇದೆ. ಆ ತರ ಏನಾದ್ರೂ ರಸಸಾರ ಇತ್ತು ಅಂತಂದ್ರೆ ನಾವು ಜಿಪ್ಸಮ್ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಅದೇ ನಮ್ಮ ರಸಸಾರ ತುಂಬಾ ಕಡಿಮೆ ಇತ್ತು ಅಂತಂದ್ರೆ 7 ಕಡಿಮೆ ಇತ್ತು ಅಂತಂದ್ರೆ ಕ್ಯಾಲ್ಸಿಯಂ ಅಥವಾ ಸುಣ್ಣ ಅಂತ ಏನ್ ಸಿಗುತ್ತಲ್ಲ, ಅದನ್ನ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಮಣ್ಣಿಗೆ ಸೇರಿಸಿದಾಗ ಆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ನಮಗೆ ಇಳುವರಿನೂ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾವುದೇ ಒಂದು ಭೂಮಿಯಲ್ಲಿ ಈಗ ರಸಸಾರ ಎಷ್ಟಿದೆ, ಈಗ ಬೇರೆ ಬೇರೆ ಆದಂತ ಒಂದು ಪೋಷಕಾಂಶಗಳು ಎಷ್ಟಿದೆ, ನೀರಿನಲ್ಲಿ ಇದು ಗುಣಮಟ್ಟ ಇದೆಯೋ ಇಲ್ಲವೋ ಅನ್ನೋದು ನಮ್ಮ ರೈತರಿಗೆ ಗೊತ್ತಾಗಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ ಸರ್? ಈಗ ಮಣ್ಣಿನಲ್ಲಿ ನಾವು ಸಾಯಿಲ್ ಸ್ಯಾಂಪಲ್ ಅಂತ ಮಾಡ್ಕೋತೀವಿ, ಅಂದ್ರೆ ಮಣ್ಣನ್ನ ತಗೊಂಡೋಗಿ ಅದನ್ನ ಪರೀಕ್ಷೆ ಮಾಡಿಸ್ತೀವಿ. ಈಗ ನಮಗೆ ಕಾಯಿಲೆ ಆದಾಗ ಹೆಂಗೆ ಬ್ಲಡ್ ಸ್ಯಾಂಪಲ್ ನ ನಾವು ಟೆಸ್ಟ್ ಮಾಡಿಸ್ತೇವೋ ಅದೇ ರೀತಿ ಮಣ್ಣನ್ನ ನಾವು ಟೆಸ್ಟ್ ಮಾಡಿಸ್ಬೇಕು. ಈವನ್ ಈಗ ನಮ್ಮ ಬೊಬ್ಬೂರ್ ಫಾರ್ಮ್ ಅಲ್ಲಿ ಕೆವಿಕೆ ಒಳಗಡೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆಯನ್ನ ನಾವು ಮಾಡ್ಕೊಡ್ತೀವಿ, ಜೊತೆಗೆ ನೀರು ಪರೀಕ್ಷೆಯನ್ನು ಮಾಡ್ಕೊಡ್ತೀವಿ. ಅಲ್ಲಿ ಬಂದು ನಿಮಗೆ ಬೇಕಾದಂತ ಸಲಹೆಗಳನ್ನು ಸಹ ಪಡಿಬಹುದು ಅಂತಾನೆ ಹೇಳ್ತೀನಿ. ಅಷ್ಟೇ ಅಲ್ಲದೆ ಅಲ್ಲಿ ಒಂದು ರಿಸರ್ಚ್ ಸ್ಟೇಷನ್ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಜೊತೆಗೆ ತೋಟಗಾರಿಕೆ ಮಹಾವಿದ್ಯಾಲಯ ಇದೆ. ನಿಮಗೆ ಯಾವುದೇ ರೀತಿ ಮಾಹಿತಿ ಇದ್ರೆ ಅಲ್ಲಿಗೆ ಬಂದಾಗ ನಿಮಗೆ ಸಾಯಿಲ್ ಸ್ಯಾಂಪಲ್, ಸಾಯಿಲ್ ಟೆಸ್ಟಿಂಗ್, ವಾಟರ್ ಟೆಸ್ಟಿಂಗ್ ಪ್ರತಿಯೊಂದನ್ನು ಟೆಸ್ಟ್ ಮಾಡಿ 15 ದಿನಗಳ ಒಳಗಡೆ ಅದರ ರಿಸಲ್ಟ್ ಕೊಡ್ತಾರೆ ಅಂತ ಕೂಡ ನಾನು ಹೇಳ್ಬೋದು. ಅಂದ್ರೆ ಈಗ ನೀರು ಪರೀಕ್ಷೆ ಅಂತಂದ್ರೆ ಯಾವ ಬೇಕಾದ್ರೂ ಮಾಡಿಸಬಹುದು. ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಬೆಳೆ ಇಲ್ಲದಂತ ಸಂದರ್ಭದಲ್ಲಿ, ಅಂದ್ರೆ ಈಗ ಸೂಕ್ತವಾದ ಕಾಲ, ಇಲ್ಲಿಂದ ಈಗ 3-4 ತಿಂಗಳು ಸೂಕ್ತವಾದ ಕಾಲ ಅಂತ ಹೇಳ್ತೀರಾ ಮಣ್ಣು ಪರೀಕ್ಷೆಗೆ? ಹೌದು. ಈಗ ಬೆಳೆ ಹಾಕಕ್ಕೂ ಮೊದಲು ನಾವು ಟೆಸ್ಟ್ ಮಾಡಿಸ್ಬೇಕು. ಟೆಸ್ಟ್ ಮಾಡಿಸಿ ಏನ್ ಮಾಡ್ಬೇಕು, ಈಗ ಕೆಲವೊಂದ್ರಲ್ಲಿ ಆ ರಸಸಾರಗಳು ಕಡಿಮೆ ಇರುತ್ತೆ, ಫಲವತ್ತತೆ ಕಡಿಮೆ ಇರುತ್ತೆ. ಈಗ ನಮಗೆ ನೈಟ್ರೋಜನ್ ಸಾರಜನಕ ಕಡಿಮೆ ಇದೆ ಅಥವಾ ನೈಟ್ರೋಜನ್ ಕಡಿಮೆ ಇದೆ ಅಂತಂದ್ರೆ ನಾವು ಅದನ್ನ ಹೆಚ್ಚಾಗಿ ಆಡ್ ಮಾಡ್ಬೇಕು. ಫಾಸ್ಫರಸ್ ಕಡಿಮೆ ಇದ್ದಾಗ ಫಾಸ್ಫರಸ್ನ ಆಡ್ ಮಾಡ್ಬೇಕಾಗುತ್ತೆ. ನಮ್ಮಲ್ಲಿ ಏನು ಕಡಿಮೆ ಇರುತ್ತೋ ಅದನ್ನ ನಾವು ಹೆಚ್ಚಾಗಿ ಬೆಳೆಗೆ ನೀಡಬೇಕಾಗತ್ತೆ ಅಂತಾನೆ ಹೇಳ್ಬೋದು ಸರ್. ಈಗ ಹೇಳಿದ್ರೆ ನೀವು ಅಂದ್ರೆ ಯಾವ ಯಾವ ತಳಿಯ ಮಲ್ಲಿಗೆ ಹೂವನ್ನ ಯಾವ ಯಾವ ದಾಯದಲ್ಲಿ ನಾಟಿ ಮಾಡಬೇಕು, ಈಗ ಎಲ್ಲದನ್ನೂ ಒಂದೇ ರೀತಿಯಾದಂತ ದಾಯದಲ್ಲಿ ನಾಟಿ ಮಾಡಕ್ ಬರಲ್ಲ, ಅದಕ್ಕೆ ಆದಂತ ಸೂಕ್ತವಾದ ಒಂದು ದಾಯಗಳು ಇದ್ದಾವೆ ಅದರಲ್ಲಿ ನಾಟಿ ಮಾಡಬೇಕು ಅಂತ ಹೇಳಿದ್ರ, ನಾಟಿ ಮಾಡಿದ ಮೇಲೆ ಮಲ್ಲಿಗೆ ಹೂವಿನ ಸಸಿಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಇದ್ರ ಬಗ್ಗೆ ಹೇಳಿ. ಪೋಷಕಾಂಶಗಳನ್ನ ಯಾವ ರೀತಿ ಕೊಡಬೇಕು, ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು? ಮೊದಲನೇದಾಗಿ ಸರ್, ಫಸ್ಟ್ 1-2 ವರ್ಷದ ಗಿಡಗಳಿಗೆ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷ್ ಎಷ್ಟು ಬೇಕು ಅಂತಂದ್ರೆ 30 ಗ್ರಾಮಷ್ಟು ಸಾರಜನಕ, 60 ಗ್ರಾಮಷ್ಟು ರಂಜಕ, 60 ಗ್ರಾಮಷ್ಟು ಪೊಟ್ಯಾಷ್ ನಾವು ಪ್ರತಿ ಗಿಡಕ್ಕೆ ಕೊಡಬೇಕಾಗುತ್ತೆ. ಎಲ್ಲಿವರೆಗೆ? 1-2 ವರ್ಷದವರೆಗೆ. ಅದೇ ಅದು 3-5 ವರ್ಷದ ಗಿಡ ಆಗಿದ್ರೆ 60 ಗ್ರಾಮಷ್ಟು ಸಾರಜನಕ, 120 ಗ್ರಾಮಷ್ಟು ರಂಜಕ, 120 ಗ್ರಾಮಷ್ಟು ಪೊಟ್ಯಾಷ್ ಅನ್ನ ಕೊಡಬೇಕಾಗತ್ತೆ. 5 ವರ್ಷಗಳ ನಂತರ ನಾವೀಗ ಏನ್ ಕೊಡ್ತಾ ಇರ್ತೀವಿ ಅದನ್ನ ಡಬಲ್ ಮಾಡ್ತಾ ಹೋಗುದು, ಯಾಕೆಂದ್ರೆ ಗಿಡಗಳ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ನಾವು ನ್ಯೂಟ್ರಿಯಂಟ್ಸ್ ಅನ್ನು ಸಹ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಸೊ 5 ವರ್ಷಗಳ ನಂತರ 120 ಗ್ರಾಮಷ್ಟು ಸಾರಜನಕ, 240 ಗ್ರಾಮಷ್ಟು ರಂಜಕ ಮತ್ತು 240 ಗ್ರಾಮಷ್ಟು ಪೊಟ್ಯಾಷ್ ಅನ್ನ ನಾವು ಗಿಡಗಳಿಗೆ ನೀಡಬೇಕಾಗತ್ತೆ. ಇದರ ಜೊತೆಗೆ ಎರೆಹುಳು ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನ ಕೊಟ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಸರ್. ಈಗ ಸಾವಯವ ಕೃಷಿಯಲ್ಲಿ ಬೆಳೆಯುವಂತವರಾದ್ರೆ ಯಾವ ರೀತಿ ಪೋಷಕಾಂಶಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ? ಈಗ ಸಾಕಷ್ಟು ರೈತರು ಹೇಳ್ತಾರೆ ನಾವು ಯಾವ ರೀತಿ ಪೋಷಕಾಂಶಗಳು ಕೊಡಬೇಕಲ್ಲ ಸರ್, ಅದ್ರಲ್ಲೇನೆ ಉದುರಿಕೊಂಡು ಈಗ ನಾವು ಏನ್ ಪ್ರೂನಿಂಗ್ ಮಾಡಿರ್ತೀವಿ ಅದನ್ನೇ ನಾವು ಕಟ್ ಮಾಡಿ ಬುಡಕ್ ಹಾಕಿದ್ರೆ ಅದೇ ನಮಗೆ ಸಾಕಷ್ಟು ಗೊಬ್ಬರ ಆಗುತ್ತೆ, ಅದರೊಳಗಡೆ ಎಲ್ಲ ಎರೆಹುಳುಗಳೆಲ್ಲ ಅಭಿವೃದ್ಧಿ ಆಗ್ತವೆ, ಯಾವ್ದು ನಾವು ಹೊರಗಡೆಯಿಂದ ಗೊಬ್ಬರ ತಂದು ಕೊಡಬೇಕಿಲ್ಲ ಅನ್ನುವಂಥದ್ದು ನಾವು ಕೇಳಿದೀವಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು ಖಂಡಿತ ಸರ್, ನಾವು ಏನ್ ಮಾಡ್ತಾ ಇದೀವಿ ಇತ್ತೀಚೆಗೆ ಅಂದ್ರೆ ಆದಷ್ಟು ಈ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದೀವಿ. ಇದರಿಂದಾಗಿ ಮಣ್ಣಿನ ಫಲವತ್ತತೆ ಹಾಳಾಗೋಗ್ತಾ ಇದೆ. ನಾವು ಆದಷ್ಟು ಈಗ ಮನೆಗಳಲ್ಲಿ ಹಸು ಕಟ್ಟಿದ್ರೆ ಕೊಟ್ಟಿಗೆ ಗೊಬ್ಬರನ ಹೆಚ್ಚಾಗಿ ಯೂಸ್ ಮಾಡಬಹುದು, ಈವನ್ ಕುರಿ ಕಟ್ಟಿದ್ರೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಆಗಿರ್ಬೋದು, ಮತ್ತೆ ಎರೆಹುಳು ಗೊಬ್ಬರ. ಈ ಎರೆಹುಳು ಗೊಬ್ಬರನ ನಾವು ಮನೆಯಲ್ಲೇ ಸಹ ತಯಾರಿ ಮಾಡಬಹುದು. ಈಗ ಇರ್ತಕ್ಕಂತ ಎಲೆ ವೇಸ್ಟ್ ಆಗಿರ್ಬೋದು, ಯಾವುದೇ ವೇಸ್ಟ್ ಗಳನ್ನ ತಗೊಂಡು ಅದಕ್ಕೆ ಎರೆಹುಳುಗಳನ್ನ ಬಿಟ್ಟು ತೊಟ್ಟಿ ಒಳಗಡೆ ಎರೆಹುಳು ಗೊಬ್ಬರವನ್ನ ತಯಾರಿ ಮಾಡಿ ಅದನ್ನು ಸಹ ನಾವು ಗಿಡಗಳಿಗೆ ಹಾಕ್ಬಹುದು. ನೀವು ಎಲೆ ವೇಸ್ಟ್ ಅಂತ ಹೇಳಿದ್ರಿ, ಎಷ್ಟೋ ಸರಿ ನೀವು ಹೇಳ್ದಂಗೆ ಆ ವೇಸ್ಟ್ ನೆಲ್ಲ ಗುಡ್ಡೆ ಹಾಕಿ ಒಂದ್ ಸ್ವಲ್ಪ ದಿನ ಬಿಟ್ಟಾಗ ಅದೇ ಗೊಬ್ಬರ ಆಗಿ ಮಾರ್ಪಾಡಾಗುತ್ತೆ. ಅದನ್ನು ಸಹ ನಾವು ಗಿಡಗಳಿಗೆ ಯೂಸ್ ಮಾಡ್ತಾ ಹೋಗು. ಇದರಿಂದಾಗಿ ಮಣ್ಣಿನ ಫಲವತ್ತತೆನೂ ಹೆಚ್ಚಾಗ್ತಾ ಹೋಗುತ್ತೆ, ಇಳುವರಿನೂ ಚೆನ್ನಾಗಿರುತ್ತೆ, ನಮಗೆ ಒಳ್ಳೆ ಆದಾಯ ಕೂಡ ಬರುತ್ತೆ ಅಂತ ಹೇಳ್ಬೋದು. ಈಗ ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು? ಈ ಒಂದು ಮಲ್ಲಿಗೆ ಕೃಷಿಯಲ್ಲಿ ನೀರು ಜಾಸ್ತಿ ಬೇಕಾಗುತ್ತೋ ಅಥವಾ ಕಡಿಮೆ ನೀರಿನಲ್ಲೂ ಈ ಒಂದು ಬೆಳೆಯನ್ನ ಯಶಸ್ವಿಯಾಗಿ ಬೆಳಿಬಹುದು ಅಂತ ಹೇಳ್ತೀರಾ ಸರ್? ಕಡಿಮೆ ನೀರಲ್ಲೂ ಸಹ ಮಲ್ಲಿಗೆನ ನಾವು ಯಶಸ್ವಿಯಾಗಿ ಬೆಳಿಬಹುದು ಅಂತಾನೆ ಹೇಳ್ಬೋದು. ಅಂದ್ರೆ ಹನಿ ನೀರಾವರಿ ಪದ್ಧತಿಯಲ್ಲಿ? ಹನಿ ನೀರಾವರಿಲೂ ಬೆಳಿಬಹುದು. ಅಕಸ್ಮಾತ್ ಆಗಿ ನಮ್ಮ ಹತ್ರ ಹನಿ ನೀರಾವರಿ ಇಲ್ಲ ಅಂದ್ರೆ ಫ್ಲಡ್ ಇರಿಗೇಷನ್ ಕೂಡ ಮಾಡಬಹುದು, ಬಟ್ ಹನಿ ನೀರಾವರಿ ಮಾಡಿದ್ರೆ ಬಾರಿ ಬೆಸ್ಟ್ ಅಂತ ಹೇಳ್ಬೋದು ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ನೀರು ಉಳಿತಾಯ ಆಗುತ್ತೆ, ನೀರು ಉಳಿತಾಯ ಆಗುತ್ತೆ, ಮತ್ತೆ ಮಲ್ಲಿಗೆಗೆ ಅಷ್ಟಾಗಿ ನೀರ್ ಬೇಕು ಅನ್ನೋ ಹಾಗೇನಿಲ್ಲ. ಈಗ ಬೇಸಿಗೆ ಇತ್ತು ಅಂದಾಗ ನಾವು ಒಂದು ವಾರಕ್ಕೊಂದ್ಸರಿ ಕೊಟ್ಟರು ನಡೆಯುತ್ತೆ. ಈ ತರ ಚಳಿಗಾಲ ಇದೆ, ಮಳೆಗಾಲ ಇದೆ ಅಂತಂದಾಗ 15 ದಿನಕ್ಕೊಂದ್ಸರಿ ಅಥವಾ ತಿಂಗಳಿಗೊಂದ್ಸರಿ ಕೊಟ್ರು ಮ್ಯಾನೇಜ್ ಆಗುತ್ತೆ ಸರ್. ನೀರಿನ ಅವಶ್ಯಕತೆ ತುಂಬಾ ಇದೆ ಅನ್ನೋ ಹಾಗೇನಿಲ್ಲ. ನಾವು ಒಣ ಬೇಸಾಯ ಪದ್ಧತಿಯಲ್ಲೂ ಸಹ ಮಲ್ಲಿಗೆಯನ್ನ ಆರಾಮದಾಯಕವಾಗಿ ಬೆಳಿಬಹುದು ಅಂತಾನೆ. ಯಾವ ರೀತಿ ಸಾಧ್ಯ ಇದೆ ಒಣ ಬೇಸಾಯ ಪದ್ಧತಿಯಲ್ಲಿ ಮಲ್ಲಿಗೆ ಒಂದು ಕೃಷಿಯನ್ನ ಮಾಡ್ಲಿಕ್ಕೆ? ನಾನು ಹೇಳ್ದ ಹಾಗೆ ಈಗ ಕೆಲವೊಂದು ಕ್ರಾಪ್ಗಳು, ಈಗ ಸೇವಂತಿಗೆ ಆಗಿರ್ಬೋದು, ಇದಕ್ಕೆ ನಾವು ಏನು ಕಂಟಿನ್ಯೂಸ್ ಆಗಿ ನೀರು ಕೊಡ್ತಾನೆ ಇರಬೇಕು, ಕಂಟಿನ್ಯೂಸ್ ಆಗಿ ಗೊಬ್ಬರನ ಒದಗಿಸ್ತಾನೆ ಇರಬೇಕು. ಆದ್ರೆ ಮಲ್ಲಿಗೆಗೆ ನಾವು ಕಂಟಿನ್ಯೂಸ್ ಆಗಿ ಕೊಡ್ಲೇಬೇಕು ಅನ್ನೋ ಹಾಗೇನಿಲ್ಲ ಸರ್. ಅಂದ್ರೆ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ನೀರು ಸಾಕಾಗುತ್ತೆ, ಮ್ಯಾನೇಜ್ ಆಗುತ್ತೆ. ಸ್ವಲ್ಪ ಕೊಟ್ರು ಸಹ ಗಿಡಗಳು ಉಳಿಯುತ್ತೆ. ನಾವು ನೀರು ಇಷ್ಟೊಂದು ಬಿಡ್ಲೇಬೇಕು, ಇವತ್ತೇ ಬಿಡ್ಲೇಬೇಕು ಅಂತ ಪರಿಸ್ಥಿತಿ ಬರೋದಿಲ್ಲ. ಇಲ್ಲ ಇವತ್ ಬಿಡದೆ ಹೋದ್ರೆ ಒಣಗೇ ಹೋಗುತ್ತೆ ಅನ್ನೋ ತರ ಪರಿಸ್ಥಿತಿನೂ ಬರೋದಿಲ್ಲ ಸರ್. ಹಾರ್ಡಿ ಕ್ರಾಪ್ ಅಂತಾನೆ ಹೇಳ್ಬೋದು ನಾವು. ಈಗ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡಬಹುದು ಮೇಡಮ್ ಈ ಒಂದು ಮಲ್ಲಿಗೆ ಕೃಷಿಯಲ್ಲಿ? ಕಳೆ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಇದು ಒಂದು ಪೆರಿನಿಯಲ್ ಕ್ರಾಪ್, ಅಂದ್ರೆ 30 ವರ್ಷಗಳವರೆಗೂ ನಾವು ಬಾಳಿಸ್ಕೋಬಹುದು ಅಂತ. ಈಗ ನಾವು ಅಂತರವನ್ನ ಹೆಚ್ಚಾಗಿ ಕೊಟ್ಟಾಗ ಈಗ ಸಣ್ಣ ಟ್ರ್ಯಾಕ್ಟರ್ನ ಯೂಸ್ ಮಾಡಿ ಮಧ್ಯದಲ್ಲಿ ಉಳುಮೆ ಮಾಡಬಹುದು. ಈಗ ಬುಡಗಳತ್ರ ಕೈಯಿಂದ ನಾವು ಕಳೆಗಳನ್ನ ನಿರ್ವಹಣೆ ಮಾಡಬಹುದು. ಆದಷ್ಟು ನಾವು ಈ ಕಳೆ ನಾಶಕಗಳನ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತಾನೆ ಹೇಳ್ತೇನೆ. ಕಡಿಮೆ ಮಾಡ್ಬೇಕಂತೀರ? ಇದರಿಂದಾಗಿ ಏನಾಗ್ತಾ ಇದೆ, ಇವತ್ತಿನ ದಿನಗಳಲ್ಲಿ ಮನುಷ್ಯನಿಗೆ ಕ್ಯಾನ್ಸರ್ ಹರಡ್ತಾ ಇದೆ ಅಂತಾನೆ ಹೇಳ್ಬೋದು ಸರ್. ಮತ್ತೆ ಇನ್ನೊಂದ್ ಏನ್ ಮಾಡ್ತಾ ಇದಾರೆ ಇವತ್ತು ಅಂತಂದ್ರೆ, ನೀವು ಮಾರ್ಕೆಟ್ ಅಲ್ಲಿ ನೋಡಿದಿರ ಸುಗಂಧ ರಾಜ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಅದಕ್ಕೆ ಬಣ್ಣ ಚೇಂಜ್ ಮಾಡಿರ್ತಾರೆ ನೋಡಿದಿರಲ್ಲ ಸರ್, ಈ ತರ ಕೆಮಿಕಲ್ಸ್ ನ ಯೂಸ್ ಮಾಡ್ತಾ ಇದಾರೆ. ಈ ತರ ಕೆಮಿಕಲ್ಸ್ ನ ಹೆಚ್ಚಾಗಿ ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಮನುಷ್ಯನಿಗೆ ಹಾರ್ಮ್ಫುಲ್ ಆಗುತ್ತೆ. ಈಗ ಮಲ್ಲಿಗೆ ಅನ್ನೋದು ಬರೀ ನಾವು ಮುಡಿಯೋದಿಕ್ಕೆ ಅಥವಾ ಹಾರ ಮಾಡೋದಿಕ್ಕೆ ಅಷ್ಟೇ ಅಲ್ಲ, ಇದರಿಂದಾಗಿ ನಮ್ಮ ಮನಸ್ಸಿಗೂ ಒಂಥರ ನೆಮ್ಮದಿ ಸಿಗುತ್ತೆ. ಆ ಸುವಾಸನೆಯಿಂದ ಒಂಥರ ಮನಸ್ಸಿಗೆ ಆರಾಮದಾಯಕ ಅಂತಾನೆ ಅನ್ಸುತ್ತೆ. ಅಂತ ಮಲ್ಲಿಗೆಗೆ ಏನ್ ಮಾಡ್ತಾ ಇದೀವಿ ನಾವು ಇವತ್ತು, ಅದರ ಬಾಳಿಕೆನ ಹೆಚ್ಚು ಮಾಡೋದಿಕ್ಕೆ, ಅದು ಬಾಡಬಾರ್ದು ಅಂತ ಕೆಲವೊಂದು ಕೆಮಿಕಲ್ ನ ಯೂಸ್ ಮಾಡಿ ಅದರ ಬಣ್ಣನೇ ಚೇಂಜ್ ಮಾಡ್ತಾ ಇದೀವಿ. ಅದರ ನೈಸರ್ಗಿಕವಾದ ಬಣ್ಣ ಹೋದಾಗ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಸರ್. ಅಂದ್ರೆ ಇದನ್ನೆಲ್ಲ ಗಮನಿಸಿ ನಿಮ್ಮ ಒಂದು ವಿಶ್ವವಿದ್ಯಾಲಯಗಳು ಸಾಕಷ್ಟು ಅವರಿಗೆ ಮಾಹಿತಿ ಕೊಡಬೇಕು ಮೇಡಮ್. ಮಾಹಿತಿನ ಕೊಟ್ಟರು ಏನಾಗ್ತಾ ಇದೆ ಅಂದ್ರೆ ಸರ್, ನಾವು ಪ್ರತಿ ಸಾರಿನ ಈ ರಾಸಾಯನಿಕ ಗೊಬ್ಬರ ಕಳೆನಾಶಕ ಇದನ್ನೆಲ್ಲ ಯೂಸ್ ಮಾಡಿ ಮಾಡಿ ಈ ರಾಸಾಯನಿಕ ಗೊಬ್ಬರ ಹಾಕ್ಲಿಲ್ಲ ಅಂತಂದ್ರೆ ಇಳುವರಿನೇ ಬರೋದಿಲ್ಲ ಅನ್ನೋ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಈಗ ನಾವ್ ಹೇಗೆ ಒಂದ್ ಸ್ವಲ್ಪ ತಲೆನೋವು ಬಂದ ತಕ್ಷಣ ನಾವ್ ಮಾತ್ರೆ ತಗೊಂಡ್ಲಿಲ್ಲ ಅಂತಂದ್ರೆ ತಲೆನೋವು ವಾಸಿನೇ ಆಗಲ್ಲ ಅನ್ನೋ ಹಾಗೆ ಅದೇ ತರ ನಾವು ಗಿಡಗಳಿಗೂ ಮಾಡ್ಬಿಟ್ಟಿದ್ದೇವೆ. ಈಗ ಕೆಲವೊಂದು ಕೀಟಗಳದ್ದು ಸಹ ಬಾಧೆಗಳಿದೆ, ಅವತ್ತಿನ ಕಾಲದಲ್ಲಿ ಯಾವ್ದು ಕೆಮಿಕಲ್ಸ್ ಇರ್ಲಿಲ್ಲ. ಈಗ ಏನ್ ಮಾಡಿದೀವಿ ನಾವು ಹೆಚ್ಚಾಗಿ ಯೂಸ್ ಮಾಡಿ ಮಾಡಿ ಆ ಪರ್ಟಿಕ್ಯುಲರ್ ಕೆಮಿಕಲ್ ಹಾಕದೆ ಹೋದ್ರೆ ಅದು ವಾಸಿನೇ ಆಗೋದಿಲ್ಲ, ಕೀಟ ನಿರ್ವಹಣೆ ಆಗೋದಿಲ್ಲ ಅನ್ನಂತ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ ಸರ್. ಹಾಗಾದ್ರೆ ಈ ಒಂದು ಮಲ್ಲಿಗೆ ಕೃಷಿಯಲ್ಲಿ ಈಗ ಮಲ್ಲಿಗೆ ಒಂದು ಬೆಳೆಗೆ ಸಾಕಷ್ಟು ರೋಗ ರುಜಿನಗಳು ಬರ್ತಾವೆ ಅಂತ ಹೇಳ್ತೀರಾ? ಖಂಡಿತ ಬರ್ತದೆ ಸರ್. ಇದ್ರ ಬಗ್ಗೆ ಹೇಳಿ ಮೇಡಮ್. ಈಗ ರೋಗ ಅಂತ ಬಂದಾಗ ಎಲೆ ಚುಕ್ಕೆ ರೋಗ ಅಂತ ಒಂದ್ ಬರುತ್ತೆ, ಸೊರಗು ರೋಗ ಅಂತ ಬರುತ್ತೆ, ಮತ್ತೆ ತುಕ್ಕು ರೋಗ ಅಂತ ಬರುತ್ತೆ ಸರ್. ಈ ಎಲೆ ಚುಕ್ಕೆ ರೋಗ ಬಂದಾಗ ಮೊದಲನೇದಾಗಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ನಾವು ಏನು ಅದರ ನಿರ್ವಹಣೆ ಮಾಡ್ಲೇ ಇಲ್ಲ ಅಂತಂದಾಗ ಅದು ಹೆಚ್ಚಾಗಿ ಗಿಡಗಳಿಗೆ ಹಾನಿ ಮಾಡ್ತಕ್ಕಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನಾವು ಹೆಕ್ಸಾಕೊನಜಲ್ ಅನ್ನೋ ಒಂದು ಕೆಮಿಕಲ್ ಸಿಗುತ್ತೆ. ಹೆಕ್ಸಾಕೊನಜಲ್ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡ್ಬೇಕಾಗುತ್ತೆ. ಬೇಗ ಹತೋಟಿಗೆ ಬರ್ಬೇಕು ಅನ್ನೋದಾದ್ರೆ, ಇಲ್ಲ ನಾವು ಹಾಗೆ ಕಂಟ್ರೋಲ್ ಮಾಡ್ತೀವಿ ಅಂತನ್ನೋದಾದ್ರೆ ನೀವು ಹೇಳ್ದಾಗೆ ಕೆಲವೊಂದು ಜೀವಾಮೃತ ಆಗಿರ್ಬೋದು, ಪಂಚಾಮೃತ, ಜೈವಿಕ ಔಷಧಿಗಳನ್ನ ತಯಾರು ಮಾಡ್ಕೊಂಡು ಸಿಂಪಡಣೆ ಮಾಡಬಹುದು. ಹೌದು, ಇಲ್ಲಿ ಒಬ್ರು ರೈತರು ಸಹ ಕೆಲವೊಬ್ರು ಆರ್ಗ್ಯಾನಿಕ್ ಆಗಿ ಎಲ್ಲದನ್ನು ಬೆಳೀತಾ ಇದಾರೆ, ಅವ್ರನ್ನ ನಾವು ನೋಡಿ ಇನ್ಸ್ಪೈರ್ ಆಗ್ಬೇಕು ಅಂತಾನೆ ಹೇಳ್ತೀನಿ ಸರ್ ನಾನು. ಮತ್ತೆ ಇನ್ನೊಂದು ಸೊರಗು ರೋಗ ಅಂತ ಬರುತ್ತೆ. ಸೊರಗು ರೋಗ ಅಂತಂದ್ರೆ ಗಿಡಗಳು ಒಣಗೋಗ ಅಂತ ಚಾನ್ಸಸ್ ಇರುತ್ತೆ. ಅದರ ಲಕ್ಷಣಗಳು ಕಂಡು ಬಂದಾಗ ಮೊದಲನೇದಾಗಿ ಕಾರ್ಬನ್ ಡೆಸಿಮ್ ಅಂತ ಸಿಗುತ್ತೆ, ಅಥವಾ ಮಾರ್ಕೆಟ್ ಅಲ್ಲಿ ಬ್ಯಾವಿಸ್ಟಿನ್ ಅಂತ ಸಿಗುತ್ತೆ. ಅದನ್ನ 1 gram ಅಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡ್ಬೇಕಾಗತ್ತೆ, ಇಲ್ಲ ಗಿಡಗಳ ಹತ್ರ ಒಯ್ಬೇಕಾಗತ್ತೆ. ಇನ್ನೊಂದು ತುಕ್ಕು ರೋಗ ಅಂತ ಬರುತ್ತೆ ಸರ್. ತುಕ್ಕು ರೋಗ ಬಂದಾಗ್ಲೂ ಅಷ್ಟೇ, ನಾವು ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಈ ಕಾರ್ಬನ್ ಡೆಸಿಮ್ ಅಥವಾ ಬ್ಯಾವಿಸ್ಟಿನ್ನ ನಾವು ಸಿಂಪಡಣೆ ಮಾಡ್ಬೇಕಾಗತ್ತೆ. ಇನ್ನ ನಾವು ಕೀಟಗಳು ಅಂತ ತಗೊಂಡಾಗ ತಿಗಣೆ ಆಗಿರ್ಬೋದು, ನುಷಿ ಆಗಿರ್ಬೋದು, ಕೆಂಪು ಶಲ್ಕ ಕೀಟಗಳಾಗಿರ್ಬೋದು, ಹಿಟ್ಟು ತಿಗಣೆ, ಬಿಳಿ ನೊಣ, ಇದೆಲ್ಲದನ್ನು ನಾವು ಸಕ್ಕಿಂಗ್ ಪೇಸ್ಟ್ ಅಥವಾ ರಸ ಹೀರುವ ಹುಳಗಳು ಅಂತಾನೆ ಕರಿತೀವಿ. ಅಂದ್ರೆ ಈ ಕೀಟಗಳು ಅಂದ್ರೆ ಎಲೆಯ ಮೇಲೆ ಬರುತ್ತೋ ಅಥವಾ ಹೂವಿನ ಮೇಲೆ ಬರುತ್ತೋ? ಮೊದಲನೇದಾಗಿ ಎಲೆಯಲ್ಲಿ ಕಾಣಿಸ್ತದೆ ಸರ್, ಎಲೆಯ ರಸನೆಲ್ಲ ಹೀರ್ತಾ ಹೋಗುತ್ತೆ. ಇನ್ನು ಸಿವಿಯರ್ ಕಂಡೀಷನ್ ಆದಾಗ ಹೂವುಗಳಿಗೂ ಸಹ ಅಟ್ಯಾಕ್ ಆಗುತ್ತೆ ಸರ್. ಸೊ ಇಂಥ ಸಕ್ಕಿಂಗ್ ಪೆಸ್ಟ್ ಅಥವಾ ರಸ ಹೀರುವ ಹುಳಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮೊದಲನೇದಾಗಿ ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ. ಇಮಿಡಾಕ್ಲೋಪ್ರಿಡ್ ಬಂದು 0.25 ಅಂದ್ರೆ 0.25 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡ್ಬೇಕು. ನಂತರ ಎಲೆ ತಿನ್ನುವ ಹುಳು ಅಂತ ಬರುತ್ತೆ, ಅದು ಎಲೆನೆಲ್ಲ ತಿಂತಾ ಹೋಗುತ್ತೆ. ಇನ್ನು ಸಿವಿಯರ್ ಕಂಡೀಷನ್ ಹೋದಾಗ ಹೂಗಳನ್ನ ಸಹ ತಿನ್ನ ಚಾನ್ಸಸ್ ಇರುತ್ತೆ. ಆದಷ್ಟು ಏನ್ ಮಾಡ್ಬೇಕು ಅಂದ್ರೆ ಕಳೆ ನಿರ್ವಹಣೆನ ಚೆನ್ನಾಗಿ ಮಾಡ್ಬೇಕು. ಕಳೆ ನಿರ್ವಹಣೆನ ಚೆನ್ನಾಗಿ ಮಾಡಿದ್ವಿ ಅಂತಂದ್ರೆ ನಮಗೆ ಈ ಕೀಟ ಹಾಗೂ ರೋಗಗಳ ಬಾಧೆ ಅರ್ಧಕ್ಕರ್ಧ ಕಡಿಮೆ ಆದಂಗೆ ಸರ್. ಯಾಕೆಂದ್ರೆ ಯಾವುದೇ ಕೀಟ ಆಗಿರ್ಬೋದು ರೋಗ ಆಗಿರ್ಬೋದು ಇದು ಬರೋದಕ್ಕೆ ಕಾರಣ ಕಳೆ ಅಂತಾನೆ ಹೇಳಬಹುದು. ಅಂದ್ರೆ ಕಳೆಗಳನ್ನ ನಾವು ಹೆಚ್ಚಾಗಿ ನಾವು ಅಲ್ಲಿ ಬಿಟ್ಕೋಬಾರ್ದು. ನಾವು ಎಷ್ಟು ಅದನ್ನ ಕಂಟ್ರೋಲ್ ಮಾಡ್ತೀವೋ, ಎಷ್ಟು ಕಳೆ ನಿರ್ವಹಣೆನ ಚೆನ್ನಾಗಿ ಮಾಡ್ತೀವೋ, ಅಷ್ಟು ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ಹೂವು ಪ್ರಾರಂಭ ಅಂತಂದ್ರೆ ಎಷ್ಟೆಷ್ಟು ತಿಂಗಳು ಬರುತ್ತೆ ಮೇಡಮ್ ಯಾವ ತಳಿಯ ಒಂದು ಮಲ್ಲಿಗೆ ಸರ್? ಮೊದಲನೇದಾಗಿ ಗಿಡ ನಾಟಿ ಮಾಡಿದ 6 ತಿಂಗಳಿಗೆನೆ ಹೂ ಬಿಡೋದಿಕ್ ಸ್ಟಾರ್ಟ್ ಆಗುತ್ತೆ ಸರ್. ನಾವು ದಿನ ಪ್ರತಿದಿನ ಆ ಹೂಗಳನ್ನ ಕೀಳ್ತಾ ಹೋಗ್ಬೇಕು. ಕಿತ್ತು ನಾವು ಮಾರಾಟ ಮಾಡ್ಬೇಕು. ಆಮೇಲೆ ಹೂವುಗಳು ಹರಳೋದಿಕ್ ಬಿಡಬಾರ್ದು. ಅಂದ್ರೆ ಕೆಲವೊಂದು ಮೊಗ್ಗನ್ನ ನಾವು ಕಟಾವ್ ಮಾಡ್ಬೇಕಾಗುತ್ತೆ. ಮೊಗ್ಗಿದ್ದಾಗ್ಲೇ ನಾವು ಕಟಾವ್ ಮಾಡಿದ್ರೆ 2-3 ದಿನಗಳವರೆಗೆ ನಾವು ಮಾರಾಟನ ಮಾಡಬಹುದು. ಹರಳ ಬಿಟ್ರೆ ಏನಾಗುತ್ತೆ, ಬೇಗ ಬಾಡ್ ಹೋಗುವಂತ ಸಾಧ್ಯತೆಗಳಿರ್ತವೆ. ನಮಗೆ ವಾಣಿಜ್ಯ ಇಳುವರಿ ಅಂದ್ರೆ ಹೆಚ್ಚಾಗಿ ಇನ್ಕಮ್ ಪಡೆಯೋದು ಯಾವಾಗ ಅಂತಂದ್ರೆ 3 ವರ್ಷಗಳ ನಂತರ ನಮಗೆ ವಾಣಿಜ್ಯ ಇಳುವರಿ ಬರುತ್ತೆ. ಹೌದು, 8-10 ವರ್ಷಗಳವರೆಗೂ ನಮಗೆ ಅಧಿಕ ಇಳುವರಿನ ನಾವು ಪಡಿತಾ ಹೋಗ್ತೀವಿ. ಅದಾದ ನಂತರ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ನಾವೇನ್ ಮಾಡಬೇಕು, ಪೋಷಕಾಂಶ ನಿರ್ವಹಣೆ, ನೀರು ನಿರ್ವಹಣೆ ಮತ್ತೆ ಪ್ರೂನಿಂಗ್ ಇವನ್ನೆಲ್ಲ ಇನ್ನೂ ಚೆನ್ನಾಗಿ ಮಾಡಿದಾಗ ಏನಾಗುತ್ತೆ, ನಾವು ಇನ್ನೂ 10 ವರ್ಷಗಳವರೆಗೂ ಇಳುವರಿನ ತಗಂತ ಹೋಗ್ಬೋದು. ಮತ್ತೆ ಅದರಿಂದ ನಾನು ಆಗ್ಲೇ ಹೇಳ್ದಾಗೆ ಸಸ್ಯೋತ್ಪಾದನೆಯನ್ನ ಮಾಡ್ತಾ ಹೋಗ್ಬೋದು. ಹೀಗೆ 3 ವರ್ಷಗಳ ನಂತರ ನಮಗೆ ವಾಣಿಜ್ಯ ಇಳುವರಿ ಅಂತಂದ್ರೆ ಹೆಕ್ಟೇರಿಗೆ 8-10 ಗಳವರೆಗೆ ನಾವು ಪಡ್ಕೋತಾ. ಅಷ್ಟೊಂದು ಇಳುವರಿ ಪಡಿಬಹುದು. ಹೌದು ಹೌದು, ಅಂದ್ರೆ ದಿನ ಪ್ರತಿದಿನ ನಾವು ಹೂಗಳನ್ನ ಕೀಳ್ತಾ ಹೋಗ್ಬೇಕು, ಪ್ರತಿದಿನ ನಾವು ಮಾರ್ಕೆಟ್ಗೆ ಕಳಿಸ್ತಾ ಹೋಗ್ಬೇಕು. ಫಸ್ಟೇ ನಾವು ಎಲ್ಲ ಮಾರ್ಕೆಟ್ ಪ್ರತಿಯೊಂದನ್ನು ತಿಳ್ಕೊಂಡು ಗಿಡಗಳನ್ನ ಬೆಳೆಯೋದು ಉತ್ತಮ ಅಂತಾನೆ ಹೇಳ್ತೀನಿ ಸರ್. ಅಂದ್ರೆ ಬಹುತೇಕ ಈಗ ಮಲ್ಲಿಗೆ ಹೂವು ಅಂತಂದ್ರೆ ಎಲ್ಲಾ ಕಾಲದಲ್ಲೂ ಒಳ್ಳೆ ರೇಟ್ ಇರುತ್ತೆ ಸರ್. ಮಿನಿಮಮ್ ಅಂದ್ರೂ 100 ರೂಪಾಯಿಂದ ಸ್ಟಾರ್ಟ್ ಆಗ ಕೆಜಿಗೆ. ಈಗ ಮಾರಲ್ ಲೆಕ್ಕಕ್ಕೆ ಹೋದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಮಿನಿಮಮ್ ಬಂದು 100 ಇರುತ್ತೆ. 2000 ಹೋಗಿದೆ ಸರ್ ಕೆಜಿ. 1 ಕೆಜಿ ಹೂವು 2000 ಹೋಗಿದೆ. ಈಗ ಕಾಕಡ ಅಂತೂ ಹೆಚ್ಚಾಗಿ ಬೆಳೀತಾರೆ, ಅದ್ರಲ್ಲಿ ಸುಗಂಧ ಕಡಿಮೆ. ವರ್ಷದಾದ್ಯಂತ ನಾವು ಹೂಗಳನ್ನ ಬಿಡಿಸ್ತಾ ಹೋಗ್ಬೋದು. ಈಗ ನಾವು ದುಂಡು ಮಲ್ಲಿಗೆ ಅಥವಾ ಉಡುಪಿ ಮಲ್ಲಿಗೆ ಬೆಳೀತಾ ಇದೀವಿ ಅಂತಂದ್ರೆ ಮಾರ್ಚ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ನಮಗೆ ಕಂಟಿನ್ಯೂಸ್ ಆಗಿ ಹೂ ಬರ್ತಾನೆ ಹೋಗುತ್ತೆ. ಈಗ ಅದೇ ವಸಂತ ಮಲ್ಲಿಗೆ ಬೆಳೀತಾ ಇದೀವಿ ಅಂತಂದ್ರೆ ಏಪ್ರಿಲ್ ಇಂದ ಅಕ್ಟೋಬರ್ ವರೆಗೆ ಕಂಟಿನ್ಯೂಸ್ ಆಗಿ ಹೂ ಬರ್ತಾ ಹೋಗುತ್ತೆ. ಅದೇ ಜಾಜಿ ಮಲ್ಲಿಗೆ ಆದ್ರೆ ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಕಂಟಿನ್ಯೂಸ್ ಆಗಿ ಹೂ ಬರ್ತಾ ಹೋಗುತ್ತೆ. ನಮ್ಗೆ ಹೂವಿನ ಇಳುವರಿ ಕಡಿಮೆ ಆಯ್ತು ಅಂದ ತಕ್ಷಣ ನಾವು ಪ್ರೂನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಪ್ರೂನಿಂಗ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಹೊಸ ಗಿಡ ಬಂದಂಗ ಆಗುತ್ತೆ, ಹೊಸದಾದ ರೆಂಬೆ ಕೊಂಬೆಗಳು ಬರ್ತದೆ, ಆ ನಂತರ ನಮಗೆ ಹೂವು ಸಹ ಚೆನ್ನಾಗಿರ್ತಕ್ಕಂಥದ್ ಬರುತ್ತೆ ಅಂತಾನೆ ಹೇಳ್ಬೋದು ಸರ್. ಈಗ ಯಾವುದೇ ರೀತಿಯಾದಂತ ಮಲ್ಲಿಗೆ ಹೂವನ್ನ ಮಾರಾಟ ಮಾಡ್ಲಿಕ್ಕೆ ಸಾಕಷ್ಟು ಮಾರ್ಕೆಟ್ ನಲ್ಲಿ ವ್ಯವಸ್ಥೆ ಇದೆ. ಖಂಡಿತ ಇದೆ ಸರ್. ಈಗ ಚಿತ್ರದುರ್ಗದ ರೈತರೆಲ್ಲ ಹೆಚ್ಚಾಗಿ ದಾವಣಗೆರೆ ಮಾರ್ಕೆಟ್ ಕಳಿಸ್ತಾ ಇದ್ದಾರೆ. ಇದು ನಾನು ರೈತರ ಹತ್ರ ಮಾತಾಡಿದಾಗ ಗೊತ್ತಾಗಿದ್ದು. ಇನ್ನು ಬೆಂಗಳೂರು ಅಂತೂ ನಿಮಗೆ ಗೊತ್ತಿದೆ, ನಮ್ಮ ಹಿರಿಯೂರಿಗಾಗಿರ್ಬೋದು ಚಿತ್ರದುರ್ಗಕ್ಕೆ ತುಂಬಾ ನಿಯರ್ ಅಂತಾನೆ ಹೇಳ್ಬೋದು, ಹೈವೇ ಇದೆ. ಸೊ ಮಾರ್ಕೆಟಿಂಗ್ಗೆ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ನಾವು ಅದರ ಕನೆಕ್ಟಿವಿಟಿನ ಇಟ್ಕೊಂಡು ಹೂಗಳನ್ನ ದಾವಣಗೆರೆಗಾಗಿರ್ಬೋದು, ಬೆಂಗಳೂರಿಗಾಗಿರ್ಬೋದು, ಎಲ್ಲಾ ಕಡೆ ಕಳಿಸಬಹುದು ಅಂತಾನೆ ಹೇಳ್ಬೋದು ಸರ್. ಅಂದ್ರೆ ನಮ್ಮ ಭಾಗದ ರೈತರು ಏನಾದ್ರೂ ಇವತ್ತೇನಾದ್ರೂ ಮಲ್ಲಿಗೆ ಹೂವನ್ನ ಬೆಳಿಬೇಕು, ಯಾವುದೇ ತಳಿಯ ಒಂದು ಮಲ್ಲಿಗೆ ಅಂತ ಅನ್ಕೊಂಡಾಗ, ಈಗ ಅವರಿಗೆ ಸಸಿ ಬೇಕು ಅಂತಂದ್ರೆ ನಿಮ್ಮ ಒಂದು ಬೊಬ್ಬರ್ ಫಾರಂ ಅಲ್ಲಿ ಏನಾದ್ರೂ ಕೊಡ್ಲಿಕ್ಕೆ ಅವಕಾಶ ಇದೆಯಾ ಸಸಿಗಳು ಸರ್? ಖಂಡಿತ. ಈ ವರ್ಷದಿಂದ ನಾವು ಅದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ ಸರ್. ಈ ವರ್ಷದಿಂದ ನಾವು ಕಾಕಡನ ಮತ್ತೆ ಕಲೆಕ್ಟ್ ಮಾಡ್ತಾ ಇದೀವಿ. ದುಂಡು ಮಲ್ಲಿಗೆ ಆಗಿರ್ಬೋದು, ವಿಧ ವಿಧವಾದ ಮಲ್ಲಿಗೆ ತಳಿಗಳನ್ನ ನಾವು ಕಲೆಕ್ಟ್ ಮಾಡ್ತಾ ಇದೀವಿ. ಮುಂದಿನ ವರ್ಷಗಳಿಂದ ನಮ್ಮಲ್ಲೂ ಸಹ ಮಲ್ಲಿಗೆ ಸಸಿಗಳು ಅವೈಲೇಬಲ್ ಇದೆ ಅಂತಾನೆ ಹೇಳ್ಬೋದು. ಹೆಚ್ಚಿನ ರೀತಿಯಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಕೆಲವೊಂದು ಶೋ ಗಿಡಗಳು ಅಂತ ಏನ್ ಕರಿತೀವಲ್ಲ, ಈಗ ಗಾರ್ಡನಿಂಗ್ ಮಾಡೋದಿಕ್ಕೆ ಬೇಕಾದಂತ ಎಲ್ಲಾ ಗಿಡಗಳು ಸಹ ನಮ್ಮ ನರ್ಸರಿಗಳಲ್ಲಿ ಅವೈಲೇಬಲ್ ಇದೆ ಅಂತಾನೆ ಹೇಳ್ಬೋದು ಸರ್. ಈಗ ಈ ಒಂದು ಅಡಿಕೆ ಬಗ್ಗೆ ಹೇಳಿದ್ರಿ ನೀವು, ಸಾಕಷ್ಟು ಅಡಿಕೆ ವಿಸ್ತೀರ್ಣ ಆಗ್ತಾ ಇದೆ, ನಮ್ಮ ರೈತರೆಲ್ಲ ಅಡಿಕೆ ಬೆಳೆಗೆ ಸಾಕಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರ. ಈಗ ಅಡಿಕೆಯಲ್ಲಿ ಪ್ರಾರಂಭದ ಒಂದು 3-4 ವರ್ಷ ಮಿಶ್ರ ಬೆಳೆಯಾಗಿ ಈ ಒಂದು ಮಲ್ಲಿಗೆ ಹೂವನ್ನ ಬೆಳಿಲಿಕ್ಕೆ ಅವಕಾಶ ಇದೆ ಮೇಡಮ್? ಸರ್, ಮಿಶ್ರ ಬೆಳೆಯಾಗಿ ಬೆಳಿಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಾನು ಆಗ್ಲೇ ಹೇಳದೆ ಇದನ್ನ 30 ವರ್ಷಗಳವರೆಗೆ ನಾವು ಇಳುವರಿನ ತಗೋಬಹುದು ಅಂತ. ಅಡಿಕೆ ದೊಡ್ಡದಾದಾಗ ನಮಗೆ ಪ್ರಾಬ್ಲಮ್ ಆಗತ್ತೆ, ಅಂದ್ರೆ ನೆರಳಾಗುತ್ತೆ. ಸೊ ಚಿಕ್ಕದಿದ್ದಾಗ ಓಕೆ, ಬಟ್ ಆಮೇಲೆ ನಾವು ತೆಗಿಯೋದಿಕ್ ಆಗೋದಿಲ್ಲ. ನಾನು ಹೇಳಿದ ಹಾಗೆ ಅಧಿಕ ವರ್ಷ ಬಾಳ ಅಂತ ಕ್ರಾಪ್ ಆಗಿರೋದ್ರಿಂದ ಅಡಿಕೆ ಮಧ್ಯ ನಾವು ಅವಾಯ್ಡ್ ಮಾಡ್ಬೇಕು. ಅಡಿಕೆ ಮಧ್ಯ ಬೇಕಂದ್ರೆ ಸೇವಂತಿಗೆ ಆಗಿರ್ಬೋದು, ಇವನ್ ಸುಗಂಧರಾಜ ಅದನ್ನ ಹೆಚ್ಚಾಗಿ ಬೆಳೀತಾ ಇದ್ರೆ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಮಲ್ಲಿಗೆನ ಆದಷ್ಟು ಏನ್ ಖಾಲಿ ಜಾಗದಲ್ಲಿ ಬೆಳೆಯೋದು ಉತ್ತಮ ಸರ್. ಈಗ ಪ್ರಾರಂಭದಲ್ಲಿ ಈಗ ಮಲ್ಲಿಗೆ ಕೃಷಿಯನ್ನ ಮಾಡಿದಾಗ ಅದರೊಳಗೆ ಏನಾದ್ರೂ ಮಿಶ್ರ ಬೆಳೆ ಬೆಳೆಕೊಳ್ಳಕ್ಕೆ ಸಾಧ್ಯ ಇದೆಯಾ? ಈಗ ತರಕಾರಿ ಸೊಪ್ಪುಗಳು ಈ ತರ ಸ್ಟಾರ್ಟಿಂಗ್ ಅಲ್ಲಿ ಬೆಳಿಬಹುದು ಸರ್. 6 ತಿಂಗಳವರೆಗೆ ನಾವು ಬೆಳಿಬಹುದು, ಯಾಕೆಂದ್ರೆ ಅವಾಗ ಗಿಡಗಳ ಗಾತ್ರ ಕಡಿಮೆ ಇರುತ್ತೆ, ಅಂತರ ಜಾಸ್ತಿ ಇರುತ್ತೆ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ನಾವು ಬೆಳಿಬಹುದು, ಆ ನಂತರ ಕಷ್ಟ ಆಗುತ್ತೆ ಸರ್. ಯಾಕೆಂದ್ರೆ ರೆಂಬೆ ಕೊಂಬೆಗಳು ಜಾಸ್ತಿ ಆಗ್ತದೆ, ಅವಾಗ ಗಿಡಗಳ ಗಾತ್ರ ಜಾಸ್ತಿ ಆಗುತ್ತೆ, ಬೇರೆ ಬೆಳೆಗಳನ್ನ ಬೆಳೆಯೋದು ತುಂಬಾನೇ ಕಷ್ಟ ಆಗುತ್ತೆ. ಈ ಒಂದು ಮಲ್ಲಿಗೆ ಕೃಷಿ ಬಗ್ಗೆ ಏನಾದ್ರೂ ಸಾಕಷ್ಟು ನಮ್ಮ ರೈತರಿಗೆ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮನ್ನ ನಮ್ಮ ಕೃಷಿಕರು ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ನನ್ನ ದೂರವಾಣಿ ಸಂಖ್ಯೆ ಬಂದು 8095836162. ಮತ್ತೊಮ್ಮೆ 8095836162. ಈ ದೂರವಾಣಿ ಸಂಖ್ಯೆಗೆ ಯಾವಾಗ ಕರೆ ಮಾಡಿದರೂ ನಾನು ಹೂವಿನ ಬೆಳೆಗಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನಾದರೂ ಕೊಡೋದಕ್ಕೆ ಲಭ್ಯ ಇರ್ತೀನಿ ಅಂತಾನೆ ಹೇಳ್ಬೋದು ಸರ್. ಒಳ್ಳೇದು ಮೇಡಮ್, ಇಲ್ಲೇ ತನಕ ಸಾಕಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಮಲ್ಲಿಗೆ ಹೂವಿನ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಮಲ್ಲಿಗೆ ಹೂವಿನ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಈಗ ಹವಾಮಾನ ವರದಿ. ರಾಜ್ಯಾದ್ಯಂತ ಒಣಹವೆ ಇತ್ತು. ಕರ್ನಾಟಕದ ಉತ್ತರ ಒಳನಾಡಿನ ಪ್ರತ್ಯೇಕ ಸ್ಥಳಗಳಲ್ಲಿ ಗಮನಾರ್ಹವಾಗಿ ಇಳಿಕೆ 2.1°C ನಿಂದ 4°C ಇತ್ತು. ಕರಾವಳಿ ಕರ್ನಾಟಕದ ಮೇಲೆ ಕರ್ನಾಟಕದ ಒಳನಾಡಿನ ಹೆಚ್ಚಿನ ಸ್ಥಳಗಳಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. ಗಮನಾರ್ಹವಾಗಿ ಕರ್ನಾಟಕ ಒಳನಾಡಿನ ಪ್ರತ್ಯೇಕ ಸ್ಥಳಗಳಲ್ಲಿ ಕನಿಷ್ಠ 4.1°C ಅಥವಾ ಕಡಿಮೆ ಇತ್ತು. ಹಾಗೆ ಸಾಮಾನ್ಯಕ್ಕಿಂತ ಅತಿ ಗಮನಾರ್ಹವಾಗಿ ಹೆಚ್ಚಳ. ಕನಿಷ್ಠ ಉಷ್ಣಾಂಶ 5.1°C ಅಥವಾ ಹೆಚ್ಚು. ಸಾಮಾನ್ಯ ಕರಾವಳಿ ಕರ್ನಾಟಕದ ಮೇಲೆ ದಕ್ಷಿಣ ಒಳನಾಡಿನ ಹೆಚ್ಚಿನ ಸ್ಥಳಗಳಲ್ಲಿ ಉತ್ತರ ಒಳನಾಡಿನ ಪ್ರತ್ಯೇಕ ಸ್ಥಳಗಳಲ್ಲಿ ಸಾಮಾನ್ಯ 1.5°C ನಿಂದ 1.5°C ಇತ್ತು. ಕರ್ನಾಟಕ ಉತ್ತರ ಒಳನಾಡಿನ ಹಲವು ಸ್ಥಳಗಳಲ್ಲಿ ಕರ್ನಾಟಕ ದಕ್ಷಿಣ ಒಳನಾಡಿನ ಪ್ರತ್ಯೇಕ ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಕನಿಷ್ಠ 1.6°C ನಿಂದ 3°C ಇತ್ತು. ಕರ್ನಾಟಕದ ಉತ್ತರ ಒಳನಾಡಿನ ಪ್ರತ್ಯೇಕ ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಕಡಿಮೆ 3.1°C ನಿಂದ 5°C ಇತ್ತು. ಕರ್ನಾಟಕ ರಾಜ್ಯಕ್ಕೆ ಕರಾವಳಿ ಕರ್ನಾಟಕ ದಿನಾಂಕ 6/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 7/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 8/1/2026 ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 9/1/2026 ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 10/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 11/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 12/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಕರ್ನಾಟಕ ಉತ್ತರ ಒಳನಾಡಿನ ವರದಿ. ದಿನಾಂಕ 6/1/2026 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 12/1/2026 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಕ್ಷಿಣ ಕರ್ನಾಟಕದ ದಕ್ಷಿಣ ಒಳನಾಡಿನ ವರದಿ. ದಿನಾಂಕ 6/1/2026 ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 7/1/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 3/8/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 9/1/2026 ವರದಿ. ಚಾಮರಾಜನಗರ, ಕೊಡಗು, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಕಡೆ ಲಘು ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ರಾಮನಗರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ದಿನಾಂಕ 10/1/2026 ವರದಿ. ಚಾಮರಾಜನಗರ, ಕೊಡಗು, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಕಡೆ ಲಘು ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ರಾಮನಗರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ದಿನಾಂಕ 11/1/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 12/1/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ.